ನಮ್ಮ ಒಂದು ಸೆಗಣಿ ರಾಡಿನಲ್ಲಿ ಅಥವಾ ನಮ್ಮ ಒಂದು ಬೇರೆ ಆದಂತಹ ಒಂದು ಕಾಡಿನಲ್ಲಿ ಸಿಗ್ತಕ್ಕಂತ ಒಂದು ಒಂದು ಸಾವಯವ ಇರತಕ್ಕಂತ ಒಂದು ಮಣ್ಣಿನಲ್ಲಿ ಕೂಡ ನಾವು ರಾಡಿ ಮಾಡಿಬಿಟ್ಟು ಸರಾಸರಿ 10-15 ದಿವಸಗಳ ಕಾಲ ಅದನ್ನ ನಾವು ಆ ಒಂದು ಬೀಜಗಳನ್ನ ಅದರಲ್ಲಿ ಅದ್ದಿ ಇಡುವುದರಿಂದ ಅದು ಸಾಫ್ಟ್ ಆಗಿಬಿಟ್ಟು ಮೊಳಕೆ ಹೊಡತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಆದರೆ ನಾವು ಒಂದು ಮೊಳಕೆ ಹೊಡತಕ್ಕಂಥ ಪ್ರಮಾಣ ಅಂತ ತೆಗೆದುಕೊಂಡಾಗ ಬಹಳ ಕಡಿಮೆ ಪ್ರಮಾಣದ ಒಂದು ಮೊಳಕೆ ಹೊಡತಕ್ಕಂಥದ್ದನ್ನು ಕೂಡ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಎರಡನೇದಾಗಿ ನಾವು ಇದನ್ನ ನಾವು ಈ ಒಂದು ಅಬೀಜ ಪದ್ಧತಿಯಿಂದ ಕೂಡ ನಾವು ಅದನ್ನ ಸಸ್ಯಾಭಿವೃದ್ಧಿ ಮಾಡಬಹುದು. ಅಬೀಜ ಪದ್ಧತಿ ಅಂತಂದ್ರೆ ಅದನ್ನ ನಾವು ಕೃಷಿ ಮಾಡತಕ್ಕಂತ ಒಂದು ಮೆಥಡ್ ಅಲ್ಲಿನೂ ಕೂಡ ಈ ಸಸ್ಯಗಳನ್ನು ಅಭಿವೃದ್ಧಿಪಡಿಸಿಬಿಟ್ಟು ನಾವು ಅದನ್ನ ನಾಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಇನ್ನೊಂದು ಒಂದ್ಸಲ ನಾವು ಬೀಜಗಳನ್ನ ನಾವು ಬೆಡ್ ಮೇಲೆ ಹಾಕಿಬಿಟ್ಟು ಪುನಃ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಸಾಯಿಸತಕ್ಕಂಥದ್ದು ಪ್ರಮಾಣ ಜಾಸ್ತಿ ಇದೆ. ಹಾಗಾಗಿ ಡೈರೆಕ್ಟ್ ಆಗಿ ನಾವು ಪಾಲಿ ಬ್ಯಾಗ್ಸ್ ನಲ್ಲಿ ಏನಾದರೂ ಹಾಕಿದ್ದೆ ಆದರೆ ಅದರ ಒಂದು ಬಳಸತಕ್ಕಂಥದ್ದು ಮತ್ತೆ ಸಸಿಗಳನ್ನ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ತಿಳಿಸ್ತೀವಿ. ಇದನ್ನ ನಾಟಿ ಮಾಡತಕ್ಕಂಥದ್ದು ಅಂತ ಬಂದರೆ ನಾವು ಕೃಷಿ ಮಾಡಿರ್ತಕ್ಕಂಥ 1 ವರ್ಷದ ಪ್ರಾಯದ ಒಂದು ಸಸಿಗಳನ್ನ ನಾವು ಬಳಸಿದ್ದೆ ಆದರೆ ಅದು ಮಳೆಗಾಲದ ಒಂದು ಸಮಯದಲ್ಲಿ ನಾವು ಸರಾಸರಿ ಒಂದು 5-8 meters ಅಂತರದಲ್ಲಿ ನಾವು ನಾಟಿ ಮಾಡಿದ್ದಾದ್ರೆ ಅದು ಒಳ್ಳೆ ರೀತಿಯಿಂದ ಬೆಳವಣಿಗೆ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಪೋಷಕಾಂಶಗಳ ನಿರ್ವಹಣೆ ಅಂತ ಬಂದಾಗ ಗೊಬ್ಬರ ಮತ್ತು ಪೋಷಕಾಂಶ ನಿರ್ವಹಣೆ ಅಂತ ಬಂದಾಗ ಇದು ಬಹಳ ಅಪ್ರಚಲಿತ ಇರತಕ್ಕಂಥ ಒಂದು ಬೆಳೆ ಆಗಿರೋದ್ರಿಂದ ಅದಕ್ಕೆ ಸ್ಟ್ಯಾಂಡರ್ಡ್ ನಾವು ನಿರ್ವಹಣಾ ಗೊಬ್ಬರಗಳನ್ನು ಇನ್ನೂ ಕೂಡ ಅಭಿವೃದ್ಧಿ ಪಡಿಸುವಂತಹ ಹಂತಗಳಲ್ಲಿ ಇರುವುದರಿಂದ ಹೆಚ್ಚಿನ ಸಾವಯವ ಪದಾರ್ಥಗಳನ್ನ ನಾವು ಅದನ್ನ ಗಿಡಗಳಿಗೆ ಕೊಡೋದ್ರಿಂದ ಹೆಚ್ಚಿನ ಒಂದು ಇಳುವರಿಯನ್ನ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಕ್ರಮಗಳನ್ನ ಅನುಸರಿಸಿದ್ದೆ ಆದ್ರೆ ನಾವು ಒಳ್ಳೆಯ ಒಂದು ಬೆಳವಣಿಗೆಯನ್ನ ನಾವು ಕಾಣಬಹುದು. ಮತ್ತೆ ಈ ಒಂದು ಹಣ್ಣಿನ ಒಂದು ಲಭ್ಯತೆ ಅಂತ ತೆಗೆದುಕೊಂಡಾಗ ಸೊ ಈ ಒಂದು ಹಣ್ಣಿನ ಒಂದು ಒಂದು ಬೆಳವಣಿಗೆ ಅಂತ ತೆಗೆದುಕೊಂಡಾಗ ಇದು ಹೈಲಿ ಕ್ರಾಸ್ ಪಾಲಿನೇಟೆಡ್ ಅಂತ ಹೇಳ್ತೀವಿ. ಅಂದ್ರೆ ಪರಾಗಸ್ಪರ್ಶ ಹೊಂದಕ್ಕಂಥದ್ದು ಏನಿದೆ ಹೆಚ್ಚಾಗಿ ನಾವು ಕಾಣ್ತೇವೆ. ಪರಕೀಯ ಪರಾಗಸ್ಪರ್ಶನ ನಾವು ಹೆಚ್ಚಾಗಿ ನಾವು ಕಾಣ್ತೇವೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ನಾವು ಹನಿ ಬೀಜ ಇರತಕ್ಕಂಥದ್ದು ಅಂದ್ರೆ ಜೇನು ನೊಣಗಳು ಅಥವಾ ಬೇರೆ ಬೇರೆ ಆದಂತಹ ನೊಣಗಳನ್ನ ನಾವು ಹೆಚ್ಚಾಗಿ ಈ ಒಂದು ಹಣ್ಣಿನ ಒಂದು ಪರಾಗಸ್ಪರ್ಶ ಹೊಂದಲಿಕ್ಕೆ ಸಹಕಾರಿಯಾಗಿವೆ. ಸೊ ಚಳಿಗಾಲದ ಸಂದರ್ಭದಲ್ಲಿ ಈ ಹೂ ಬಿಡತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಕಾಣುತ್ತೇವೆ. ಸೊ ತದನಂತರ ಅದು ಒಂದು ಕಾಯಿ ಒಂದು ಕಟ್ಕೊಂಡ ನಂತರ ಒಂದು ಬೇಸಿಗೆ ಸಮಯದಲ್ಲಿ ನಾವು ಮಾರುಕಟ್ಟೆಗೆ ಬರ್ತೇವೆ. ಕಾಯಿಗಳನ್ನ ಯಾವ ಸಂದರ್ಭದಲ್ಲಿ ಅದನ್ನ ಕೊಯ್ಲು ಮಾಡತಕ್ಕಂಥದ್ರು ಕೂಡ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಯಾಕಂದ್ರೆ ನೀವೇನಾದ್ರೂ ಹಣ್ಣು ಆದ ನಂತರ ನೀವೇನಾದ್ರೂ ಬಿಟ್ಟಿದ್ದೆ ಆದ್ರೆ ಹಕ್ಕಿಗಳು ತಿಂದು ಹೊಡ್ತಕ್ಕಂಥದ್ದನ್ನು ಕೂಡ ಸಾಮಾನ್ಯ. ಅಂದ್ರೆ ಹಕ್ಕಿಗಳಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಒಂದು ಹಣ್ಣು ಅಂತಂದ್ರೆ ನಾವು ಚಿರಂಜಿ ಅಂತಾನ ಹೇಳ್ಬಹುದು. ಅದನ್ನ ಒಂದು ಬಣ್ಣದ ಒಂದು ಬದಲಾವಣೆ ಅಂದ್ರೆ ಹಸಿರು ಬಣ್ಣದಿಂದ ಒಂದು ಕಂದು ಬಣ್ಣಕ್ಕೆ ಆಗಿರ್ಬೋದು ಅಥವಾ ಕಪ್ಪು ಬಣ್ಣಕ್ಕೆ ಬದಲಾವಣೆ ಹೊಂದತಕ್ಕಂತ ಒಂದು ಸಂದರ್ಭದಲ್ಲಿ ನೀವು ಕೊಯ್ಲು ಮಾಡಿದ್ದೆ ಆದ್ರೆ ಒಂದು ಒಳ್ಳೆಯ ರೀತಿಯಿಂದ ಆ ಒಂದು ಹಣ್ಣನ್ನ ನಾವು ಮಾರುಕಟ್ಟೆಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗ್ತದೆ. ಇರ್ಲಿಲ್ಲ ಅಂದ್ರೆ ಏನಾಗ್ತದೆ, ಹಕ್ಕಿಗಳಿಗೆ ಬಹಳ ಒಂದು ಪ್ರಿಯವಾಗಿರ್ತಕ್ಕಂತ ಒಂದು ಹಣ್ಣಾಗಿರೋದ್ರಿಂದ ಅವು ತಿಂದ್ಬಿಟ್ಟು ನಮಗೆ ಸಿಗದೆ ಇರತಕ್ಕಂಥದ್ದು ಸಾಧ್ಯತೆ ಕೂಡ ಬಹಳ ಆಗಿದೆ. ಹಾಗಾಗಿ ಈ ಒಂದು ಬಣ್ಣದ ಒಂದು ಬದಲಾವಣೆ ಹಂತದಲ್ಲಿ ನೀವು ಕೊಯ್ಲು ಮಾಡಿದ್ದೆ ಆದ್ರೆ ಸೊ ನಿಮಗೆ ಅಂದ್ರೆ ಒಳ್ಳೆ ಹಣ್ಣುಗಳನ್ನ ನಾವು ಮಾರುಕಟ್ಟೆಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಇನ್ನೊಂದು ವಿಶೇಷವಾಗಿ ಈ ಒಂದು ಹಣ್ಣುಗಳನ್ನ ನಾವು ಮಾರುಕಟ್ಟೆಯಲ್ಲಿ ನೋಡಬೇಕಾದ್ರೆ ಎಲ್ಲಾ ಒಂದು ಟ್ರೈಬ್ಸ್ ಅಂದ್ರೆ ಈ ಒಂದು ಗ್ರಾಮೀಣ ಪ್ರದೇಶದ ಜನರು ಏನದನ್ನ ಕೊಂಡ್ಬಿಟ್ಟು ಅಂದ್ರೆ ತಗೊಂಡ್ಬಿಟ್ಟು ನಾವು ಒಂದು ಮನೆ ಮನೆಗಳಲ್ಲಿ ಅದನ್ನ ಮಾರತಕ್ಕಂಥದ್ದನ್ನ ಕಾಣುತ್ತೇವೆ. ಸರಾಸರಿ ಸೊ ಒಂದು ಸಣ್ಣ ಚಿಕ್ಕ ಗ್ಲಾಸ್ ನಲ್ಲಿ ಏನಾದರೂ ಹಣ್ಣನ್ನ ನಾವು ತೆಗೆದುಕೊಂಡ್ರೆ ಸರಾಸರಿ 10-15 rupees ಅವರು ಚಾರ್ಜ್ ಮಾಡ್ತಾರೆ. ಮೀನ್ಸ್ ಸೊ ಅದರ ಲಭ್ಯತೆ ಕಡಿಮೆ ಇರೋದ್ರಿಂದ ಸೊ ಅದರ ಒಂದು ಚಾರ್ಜ್ ಕೂಡ ಹೆಚ್ಚಾಗಿರ್ತದೆ. ಆದ್ರೆ ಎಲ್ಲಾ ಮಕ್ಕಳು ಕೂಡ ಬಹಳ ಇಷ್ಟಪಡುವಂತಹ ಒಂದು ಹಣ್ಣಾಗಿದೆ. ಯಾಕಂದ್ರೆ ಹುಳಿ ಮತ್ತು ಸಿಹಿ ಮಿಶ್ರಿತ ಒಂದು ಟೇಸ್ಟ್ ಇರ್ತದೆ ಮೇಲ್ಗಡೆ, ವಿಶೇಷವಾಗಿ ಮೇಲಿನ ಒಂದು ಪಲ್ಪಿನಿ ಅದು ಹುಳಿ ಮತ್ತು ಸಿಹಿ ಮಿಶ್ರಿತವಾಗಿರೋದ್ರಿಂದ ಎಲ್ಲರೂ ಇಷ್ಟಪಡುವಂತ ಒಂದು ಹಣ್ಣಾಗಿದೆ. ಎರಡನೇದು ಬೀಜದ ಅಲ್ಲಿನೂ ಕೂಡ ಈಗಾಗಲೇ ಹೇಳಿದ ಪ್ರಕಾರ ಬದಾಮ್ನಂತ ಒಂದು ಗುಣಗಳು, ವಿಶೇಷವಾಗಿ ಕೊಬ್ಬು ಮತ್ತು ಪ್ರೋಟೀನ್ ಅಂಶಗಳು ಹೆಚ್ಚಾಗಿರುವುದರಿಂದ ಈ ಎಲ್ಲಾ ರೀತಿಯಿಂದ ಒಂದು ಪೋಷಕಾಂಶ ಯುಕ್ತವಾಗಿರ್ತಕ್ಕಂಥದ್ದು ಮತ್ತು ಸಿಹಿ ಆಗಿರ್ತಕ್ಕಂಥದ್ದು ಹಣ್ಣು ಇದಾಗಿರೋದ್ರಿಂದ ಭವಿಷ್ಯದ ಬೆಳೆಯಾಗಿ ನಾವು ಕೊಂಡೊಯ್ಯಲಿಕ್ಕೆ ವಿಫಲ ಅವಕಾಶಗಳೇ ಇದಾವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಶ್ರೀನಿವಾಸರೇ, ಸಾಕಷ್ಟು ವಿಚಾರಗಳನ್ನ ತಾವು ಚಿರಂಜಿ ಬಗ್ಗೆ ಇಲ್ಲಿ ತನಕ ತಿಳಿಸಿದ್ದೀರಿ, ತಾವು ಕೂಡ ಅದರೊಳಗೆ ಸಂಶೋಧನೆ ಮಾಡ್ತಾ ಇದ್ದೀರಿ. ಈ ಸಂದರ್ಭದೊಳಗೆ ಎಲ್ಲೆಲ್ಲಿ ನಿಮ್ಮ ಕ್ಷೇತ್ರದೊಳಗೆ ಅಂದ್ರೆ ಬೀದರ್ನೊಳಗೆ ಎಲ್ಲೆಲ್ಲಿ ಹಣ್ಣಿನ ಗಿಡಗಳು ಸಿಗ್ತಾವ, ಅಂತ ಹಣ್ಣಿನ ಗಿಡಗಳ ತಳಿಗಳನ್ನ ಆಯ್ಕೆ ಮಾಡಿ ತಮ್ಮ ಒಂದು ಪರೀಕ್ಷಾ ಅಂದ್ರೆ ಪ್ರಯೋಗಾಲಯದೊಳಗೆ ಅದನ್ನ ಬೆಳೆಸುವಂತಹದ್ದು, ಅದನ್ನ ಗಮನಿಸುವಂತಹದ್ದು, ಅದರ ಮೇಲೆ ಅಧ್ಯಯನ ಮಾಡುವಂತಹದ್ದು ಏನಾದರೂ ನಡೆದಿದೆನಾ ಹೆಂಗ? ಸೊ ಈಗಾಗಲೇ ತಾವು ತಿಳಿಸಿರುವ ಹಾಗೆ ಯಾವುದೇ ಒಂದು ಬೆಳೆಯನ್ನ ನಾವು ಈ ವಾಣಿಜ್ಯ ರೀತಿಯಲ್ಲಿ ಕೊಂಡೊಯ್ಯಬೇಕಾದ್ರೆ ಸುಧಾರಿತ ತಳಿಗಳ ಅಗತ್ಯತೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಲ್ಕೋಟ್ ಅಡಿಯಲ್ಲಿ ಬರತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ನಾನೇ ಸ್ವತಃ ಈ ಒಂದು ಸಂಶೋಧನೆಯಲ್ಲಿ ತೊಡಗಿರುವುದರಿಂದ ಇಲ್ಲಿ ಈಗಾಗಲೇ ನಾ ಹೇಳಿದ ಪ್ರಕಾರ ಒಂದು ಕಾಡು ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತೇವೆ. ಈ ಕಾಡು ಪ್ರದೇಶಗಳಲ್ಲಿ ನಾನು ಈಗಾಗಲೇ ಕೂಡ ಸರಾಸರಿ 180 ಒಂದು 200 ಗಿಡಗಳ ಒಂದು ಸರ್ವೆ ಮಾಡಿದ್ದೀನಿ ಈಗಾಗಲೇ. ಸೊ ಆ ಸರ್ವೆಯಲ್ಲಿ ಕೆಲವೊಂದು ಅವ ಗುಣಗಳ ಒಂದು ಆಕಾರ ಆಗಿರ್ಬೋದು, ಗಿಡದ ಬೆಳವಣಿಗೆ ಆಗಿರ್ಬೋದು, ಇಳುವರಿ ಪ್ರಮಾಣ ಆಗಿರ್ಬೋದು, ಮತ್ತು ಗುಣಮಟ್ಟದ ಆಗಿರ್ಬೋದು, ಈ ದೃಷ್ಟಿಯಲ್ಲಿ ಈಗಾಗಲೇ ಕೂಡ ನಾ ಈ ಒಂದು ಸಂಶೋಧನೆ ಹಂತದಲ್ಲಿ ಇರತಕ್ಕಂಥದ್ದು ಬೆಳೆ ಅಂತಾನೇ ನಾ ಹೇಳಕ್ ಇಷ್ಟಪಡ್ತೇನೆ. ಇದು ಸಾಮಾನ್ಯವಾಗಿ ನಮ್ಮ ಒಂದು ಬಗದಲ್ ಒಂದು ತಾಂಡ ಸುತ್ತಮುತ್ತ ಅಥವಾ ಪ್ರದೇಶದ ಗುಡ್ಡಗಾಡು ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತೇವೆ, ನೀರಿನ ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತೇವೆ, ಅದೇ ರೀತಿ ನಮ್ಮ ಒಂದು ಔರಾದ ಪ್ರದೇಶಗಳಲ್ಲಿನೂ ಕೂಡ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಹಾಗೆ ಈ ಬೀದರ್ ಸುತ್ತಮುತ್ತ ಕಾಡು ಒಂದು ಪ್ರದೇಶಗಳಲ್ಲಿನೂ ಕೂಡ ನಾವು ಹೆಚ್ಚಾಗಿ ಕಾಣ್ತೇವೆ. ಮತ್ತು ವಿಶೇಷವಾಗಿ ಹೇಳಬೇಕಂತಂದ್ರೆ ಈ ಒಂದು ಬೆಳೆಯನ್ನ ಕಾಡು ಒಂದು ಪ್ರದೇಶಗಳಲ್ಲಿ ಅರಣ್ಯ ಇಲಾಖೆಯನ್ನು ಕೂಡ ನಾಟಿ ಮಾಡತಕ್ಕಂತ ಒಂದು ಕ್ರಮದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಹಾಗಾಗಿ ಇನ್ನೂ ಕೂಡ ಈ ಒಂದು ಆಯ್ಕೆ ಕೆಲವೊಂದು ಗುಣಮಟ್ಟಗಳ ಆಧಾರದ ಮೇಲೆ, ಇಳುವರದ ಆಧಾರದ ಮೇಲೆ, ಮತ್ತು ಅವುಗಳ ಒಂದು ಬೇರೆ ಬೇರೆ ಆದಂತಹ ಒಂದು ಗಿಡಗಳ ಒಂದು ಆಧಾರದ ಮೇಲೆ ಈಗಾಗಲೇ ಕೂಡ ನಾವು ಕೆಲವೊಂದು ಆಯ್ಕೆ ಮಾಡಿದ್ದೇವೆ. ಸೊ ಅದನ್ನ ನಾವು ಕೂಡ ಮಲ್ಟಿಪ್ಲೈ ಮಾಡಿಬಿಟ್ಟು ನಮ್ಮ ಒಂದು ಸಂಸ್ಥೆಯ ವಿವಿಧ ಒಂದು ಪ್ರದೇಶಗಳಲ್ಲಿ ಅದನ್ನ ನಾವು ಟೆಸ್ಟ್ ಮಾಡಲಿಕ್ಕಿದ್ದೇವೆ. ಮುಂದಿನ ದಿನಗಳಲ್ಲಿ ಬಹುಶಃ ಇನ್ನೊಂದು 2-3 ವರ್ಷಗಳಲ್ಲಿ ನಮ್ಮ ಒಂದು ಪ್ರದೇಶಕ್ಕೆ ಒಂದು ಸೂಕ್ತವಾಗಿರತಕ್ಕಂಥ ಒಂದು ತಳಿಗಳನ್ನ ನಾವು ಕಾಣಬಹುದು ಅಂತಕ್ಕಂತ ಒಂದು ಪಾಸಿಟಿವ್ ಅಂದ್ರೆ ಆಶಾದಾಯಕ ಒಂದು ವಿಷಯನ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಬಹಳ ಸಂತೋಷ ಡಾಕ್ಟರ್ ಶ್ರೀನಿವಾಸ್ ಅವರೇ. ಒಂದು ಹೊಸ ಹಣ್ಣಿನ ಸೇರ್ಪಡೆ ಆಯಿತು ಅಂತಂದ್ರೆ ನಮ್ಮ ರೈತರಿಗೆ ಅದರಿಂದ ಅವರಿಗೆ ಆರ್ಥಿಕವಾಗಿ ಕೂಡ ಅನುಕೂಲ ಆಗುವಂತಹದ್ದು, ಅದರ ಜೊತೆಗೆ ತಾವು ಹೇಳಿದ್ರಿ ಪೌಷ್ಟಿಕ ಮಹತ್ವ ಬಹಳ ಅದ ಇದರೊಳಗೆ. ಸಾಕಷ್ಟು ಕೊಬ್ಬಿನ ಅಂಶ ಇದೆ, ಪ್ರೋಟೀನ್ ಅಂಶ ಇದೆ, ಮತ್ತೆ ಖನಿಜಾಂಶಗಳು ಕೂಡ ಸಾಕಷ್ಟು ಇದ್ದಾವ. ಇದರಿಂದ ನಮ್ಮ ಒಂದು ಏನು ಪೌಷ್ಟಿಕಾಂಶದ ಭದ್ರತೆ ಅನ್ನುವಂಥದ್ದು ಏನದ ಅದನ್ನ ಸಾಧಿಸೋದಕ್ಕೆ ಸಾಧ್ಯದ. ಅದು ಕೂಡ ನಮ್ಮ ದೇಶೀಯವಾಗಿರುವಂತಹ ಹಣ್ಣಾಗಿರೋದ್ರಿಂದ ನಮ್ಮಲ್ಲೇ ಬೆಳೆಯುತ್ತಾ ಇರೋದ್ರಿಂದ ಅದು ನಮ್ಮ ಒಂದು ಬಲವೃದ್ಧಿಗಾಗಿ ಸಾಕಷ್ಟು ಸಹಾಯ ಆಗಬಹುದು ಅನ್ನುವಂಥದ್ದು. ಅದರ ಜೊತೆಗೆ ಇನ್ನು ಔಷಧೀಯ ಗುಣಗಳ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ನಮಗೆ ತಿಳಿಯುವಂಥದ್ದು ಸಾಕಷ್ಟು ಸಾಹಿತ್ಯ ಇರ್ತದೆ. ಅದನ್ನು ನಾವು ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಏನು ಔಷಧೀಯ ಮಹತ್ವ ಈ ಹಣ್ಣಿಂದದ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಂಡು ಅದನ್ನು ನಮ್ಮ ದಿನನಿತ್ಯದ ಆಹಾರ ಕ್ರಮದೊಳಗೆ ಬಳಸಿಕೊಂಡ್ರೆ ಅದರಿಂದ ಒಳ್ಳೇದಾಗ್ತದೆ, ಭವಿಷ್ಯದ ಬೆಳೆ ಅನ್ನುವಂಥ ಮಾತನ್ನು ಹೇಳಿದ್ದೀರಿ. ಬಹಳ ಸಂತೋಷ. ತಮ್ಮ ಸಂಶೋಧನೆ ಮುಂದಿನ ದಿನಗಳಲ್ಲಿ ಫಲಪ್ರದವಾಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? ತಮಗೆ ಇನ್ನು ಈ ಒಂದು ಬೆಳೆ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಾದ್ರೆ, ಹೆಚ್ಚಿನ ಒಂದು ತಿಳುವಳಿಕೆ ಬೇಕಾದ್ರೆ ನನ್ನ ಒಂದು ಮೊಬೈಲ್ ನಂಬರ್ ಇರತಕ್ಕಂಥದ್ದು 9964-5836-08 ಈ ಒಂದು ನಂಬರ್ಗೆ ತಾವೇನಾದರೂ ಸಂಪರ್ಕಿಸಿದ್ದಾದರೆ ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾನು ತಯಾರಿದ್ದೇನೆ. ಆತ್ಮೀಯರೇ, ಡಾಕ್ಟರ್ ಶ್ರೀನಿವಾಸ್ ಅವರು ಹೇಳಿದಂತಹ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9954-5836-08 ಈ ನಂಬರ್ ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಶ್ರೀನಿವಾಸ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಒಂದು ಹೊಸ ಹಣ್ಣಿನ ಪರಿಚಯ ಮಾಡಿಕೊಟ್ಟಿದ್ದೀರಿ. ಚಿರಂಜಿ, ಚಿರೋಲಿ ಅನ್ನುವಂಥದ್ದೇನದ ಬಹಳ ಮಹತ್ವದ ಹಣ್ಣು, ಮುಂದಿನ ದಿನಗಳಲ್ಲಿ ಅದು ನಮ್ಮ ಮಾರುಕಟ್ಟೆಯಲ್ಲಿ ಕಾಣಿಸಿಕೊಳ್ಳಿ, ನಮ್ಮ ರೈತರಿಗೂ ಕೂಡ ಅದರಿಂದ ಅವರ ಅಭಿವೃದ್ಧಿಯೊಳಗೆ ಸಹಾಯ ಮಾಡಲಿ ಅಂತೇಳಿ ಹಾರೈಸ್ತಾ ಇದ್ದೀವಿ. ತಾವು ಏನು ಸಂಶೋಧನೆ ಮಾಡ್ತಾ ಇದ್ದೀರಿ? ಇದು ಇಂಥ ಸಂಶೋಧನೆಗಳು ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಆಗಬೇಕು, ನಮ್ಮ ರೈತರಿಗೆ ಅವರದೇ ಆದಂತಹ ಒಂದು ತಂತ್ರಜ್ಞಾನ ಸಿಗುವುದಕ್ಕೆ ಅನುಕೂಲ ಆಗಬೇಕು. ಅವಾಗ ಅವರ ಬಾಳು ಕೂಡ ಫಲಪ್ರದ ಆಗ್ತದೆ, ಅವರ ಬಾಳು ಕೂಡ ಬಂಗಾರ ಆಗ್ತದೆ ಅನ್ನುವಂಥ ಒಂದು ಮಾತು. ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.

ಮೆಷಿನ್ ಇದೆ. ರಾಗಿ ಶಾವ್ಗೆ ಅಷ್ಟೇ ಅಲ್ಲದೆ ವಿವಿಧ ತರಹ ಈಗ ತೃಣಧಾನ್ಯಗಳಿದಾವಲ್ವಾ, ಎಲ್ಲಾ ತರಹ ತೃಣಧಾನ್ಯಗಳಿಂದ ನಾವು ಶಾವ್ಗೆನ ತಯಾರು ಮಾಡ್ತೀವಿ. ಇದು ಶಾವ್ಗೆಯನ್ನ ಮಾಡಿದ್ಮೇಲೆ ಒಣಗಿಸೋದು ಹೇಗೆ? ಇದನ್ನ ಹೇಗೆ ಬಿಸಿಲಲ್ಲಿ ಒಣಗಿಸ್ಬೇಕಾ ಅಥವಾ ಹೇಗೆ? ಹಾ, ಬಿಸಿಲಲ್ಲಿ ಒಣಗಿಸ್ಕೋಬಹುದು ಸರ್. ಇಲ್ಲಿ ರಾಯಚೂರಲ್ಲಿ ಬಿಸಿಲಲ್ಲಿ ಒಣಗಿಸಿದ್ರೆ ಡ್ರೈ ಆಗ್ಬಿಡುತ್ತೆ. ಇವು ಒಣಗಿಸುವ ಯಂತ್ರಗಳಿದಾವೆ ಸರ್, ಅದರಲ್ಲಿ ಕೂಡ ನಾವು ಒಣಗಿಸ್ಕೋಬಹುದು. ಡ್ರೈಯಿಂಗ್ ಮೆಷಿನ್ಸ್ ಇದಾವೆ, ಮೆಷಿನ್ಸ್ ಇದಾವೆ, ಡ್ರೈಯಿಂಗ್ ಮೆಷಿನ್ಸ್ ಇದಾವೆ. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಡ್ರೈಯಿಂಗ್ ಮೆಷಿನ್ ದಲ್ಲಿ ಮಾಡಬಹುದು ನಾವು. ಹೇಗೆ ಶಾವ್ಗೆ ಮಾಡಿದ್ದನ್ನ ಎಷ್ಟು ದಿವಸವರೆಗೆ ಇಡಬಹುದು? ಅದನ್ನ ಡ್ರೈ ಶಾವ್ಗೆ ಒಣಗಿಸಿದ್ದನ್ನ ಪ್ಯಾಕ್ ಮಾಡಿ ಎಷ್ಟು ದಿವಸವರೆಗೆ ಇಡಬಹುದು? ನಾವು ಇಡಬಹುದು ಸರ್ 6 ತಿಂಗಳಗಟ್ಟಲೆ. ಉತ್ತಮವಾದ ಪ್ಯಾಕೇಜಿಂಗ್ ಉಪಯೋಗಿಸಿದ್ರೆ ನಾವು ಒಂದು 6 ತಿಂಗಳ ಮೇಲ್ಗಡೆ ನಾವು ಇಡ್ಕೋಬಹುದು. ನಿಮ್ಮ ಒಂದು ತಂತ್ರಜ್ಞಾನ ವಿಭಾಗದಲ್ಲಿ ಶಾವಿಗೆ ಒಂದು ತರಬೇತಿಗಳು ಮಾಡೋದು ಕೊಡ್ತೀವಿ ನಾವು, ಮಾಡ್ತಾ ಇದ್ದೀರಿ? ಏನಾದ್ರು ಮಾರುಕಟ್ಟೆ ಆಗ್ತಾ ಇದೆ ಶಾವಿಗೆ ಮಾಡಿದ್ದು ಮಾರಾಟ? ಇನ್ನ ಯಾರು ಅಂದ್ರೆ ಎಂಟರ್ಪ್ರಿನರ್ ಬರ್ಬೇಕು ಸರ್, ಅಂದ್ರೆ ನಾವು ತರಬೇತಿಯನ್ನು ಕೊಡ್ತೀವಿ ಅವ್ರಿಗೆ. ಸದ್ಯಕ್ಕೆ ನಾವು ಮಾಡಿದೀವಿ, ಬಟ್ ಇನ್ನ ಯಾರು ಇಂಟ್ರೆಸ್ಟ್ ಇಂದ ಯಾರಾದ್ರೂ ಬಂದ್ರೆ ನಾವು ತರಬೇತಿಯನ್ನು ಕೊಟ್ಟು ಅವ್ರಿಗೆ ನಾವು ಎಂಟರ್ಪ್ರಿನರ್ ಶಾವಿಗೆಯಿಂದ ಅದನ್ನ ಮುಂದೆ ಶಾವಿಗೆ ಪಾಯಸ ಮಾಡ್ಕೋಬಹುದು, ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ಮಾಡಬಹುದು. ಡಾಕ್ಟರ್ ಗೀತಾ ಅವರೇ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ರಾಗಿಯಿಂದ ಹಲವಾರು ಸಿಹಿ ತಿನಿಸುಗಳಾಯ್ತು, ಬೇರೆ ಬೇರೆ ಸಿದ್ಧ ವಸ್ತುಗಳು ತಯಾರಾಗ್ತಾ ಇದ್ದಾವೆ, ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆ ಬರ್ತಾ ಇದ್ದಾವೆ, ಜನ ಆಕರ್ಷಣೆ ಹೊಂದಿದ್ದಾರೆ, ಮಾಡಬೇಕು ತಿನ್ಬೇಕಂತಕ್ಕಂತ ಉತ್ಸಾಹ ಬರ್ತಾ ಇದೆ ಎಲ್ಲರಲ್ಲಿಯೂ. ತಾವೊಬ್ಬ ತಜ್ಞರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಜೊತೆಗೆ ಯಾವ ರೀತಿ ಇಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಬೇಕು, ಎಲ್ಲಿ ಸಿಗುತ್ತವೆ, ಹೇಗ್ ಮಾಡ್ತಾರೆ ಇದನ್ನ, ಹೇಗೆ ಎಲ್ಲಿ ಪ್ಯಾಕಿಂಗ್ ಹೇಗ್ ಮಾಡಬೇಕು ಅಂತಕ್ಕಂತ ವಿಚಾರ ಕೇಳ್ತಾರೆ? ಈ ವಿವಿಧ ತರ ರಾಗಿಯಿಂದ ತಯಾರಿಸುವ ನಾವು ವಿಧಾನಗಳನ್ನ ಆಹಾರ ಮತ್ತು ಸಂಸ್ಕರಣೆ ವಿಭಾಗದಲ್ಲಿ ನಾವು ಕೊಡ್ತೀವಿ ಸರ್. ಯಾರಾದ್ರೂ ಇಂಟ್ರೆಸ್ಟೆಡ್ ಪರ್ಸನ್ಸ್